ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು, ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೆ ಸೊಗಸು, ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೆ ಸೊಗಸು, ಎಲ್ಲ ವಯಸ್ಸು ಯೌವನವಾದರೆ, ಎಲ್ಲ ವಯಸ್ಸು ಯೌವನವಾದರೆ ಜೀವನವೆಂಥ ಸೊಗಸು. ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು, ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು, ನುಡಿಯುವುದೆಲ್ಲ ಕವನವೇ ಆದರೆ, ನುಡಿಯುವುದೆಲ್ಲ ಕವನವೇ ಆದರೆ ಕವಿಯೋ ಕಾಣದ ಸೊಗಸು. ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂಥ ಸೊಗಸು, ರಾತ್ರಿಗಳೆಲ್ಲ ಹುಣ್ಣಿಮೆಯಾದರೆ ರಸಿಕರಿಗೆಂಥ ಸೊಗಸು, ಮಾತಿನಲ್ಲೆಲ್ಲ ಪ್ರೀತಿಯೇ ಹರಿದರೆ, ಮಾತಿನಲ್ಲೆಲ್ಲ ಪ್ರೀತಿಯೇ ಹರಿದರೆ ಅನುಭವವೇ. ಎಂಥ ಸೊಗಸು ಮಗುವಿನ ಮನಸ್ಸು, ಎಂಥ ಸೊಗಸು ಪ್ರೇಮದ ಕನಸು. ಲಾರ ಲಾ ಲಾ ಲಾ ಲಾ ಲಾ ಲಾ ಲಾ.